ಏಕೋ ವಶೀ ಸರ್ವಭೂತಾಂತರಾತ್ಮಾ ಏಕಂ ರೂಪಂ ಬಹುಧಾ ಯತ್ ಕರೋತಿ ತಮಾತ್ಮಸ್ಥಂ ಯೇನು ಪಶ್ಯಂತಿ ಧೀರಾಃ ತಮಾತ್ಮಸ್ಥಂ ಯೇನು ಪಶ್ಯಂತಿ ಧೀರಾಃ ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ ತೇಷಾಂ ಶಾಶ್ವತಂ ಸುಖಂ ನೈತರೇಷಾಂ ಅವರಿಗೆ ಶಾಶ್ವತವಾದ ಸುಖವು ಪ್ರಾಪ್ತಿಯಾಗುತ್ತದೆ ಬೇರೆಯವರಿಗೆಲ್ಲ ಅವರಿಗೆ ಅಂದರೆ ಯಾರಿಗೆ ಇಂತಹ ಈ ಆತ್ಮನನ್ನು ತಮ್ಮ ಸ್ವರೂಪದಲ್ಲಿಯೇ ಗುರುತಿಸಿಕೊಂಡವರು ಇದು ನಮ್ಮ ಮನೆ ಎಂದು ಹೇಗೆ ಗುರುತಿಸಿಕೊಳ್ಳುತ್ತಾರೋ ಇದು ನನ್ನ ಕೆಲಸ ಎಂದು ಗುರುತಿಸಿಕೊಳ್ಳುತ್ತಾರೋ ಹೇಗೆ ಹಾಗೆಯೇ ನಾನು ಆತ್ಮನೇ ಎಂದು ಗುರುತಿಸಿಕೊಳ್ಳುತ್ತಾರೆ ನಾನು ಚಿಕ್ಕಪ್ಪ ಎಂದು ಹೇಗೆ ಗುರುತಿಸಿಕೊಳ್ಳುತ್ತಾರೋ ನಾನು ಎರಡು ಮಕ್ಕಳ ತಂದೆ ಅಂತ ಹೇಗೆ ಗುರುತಿಸಿಕೊಳ್ಳುತ್ತಾರೋ ಹಾಗೆಯೇ ಅದಾವುದು ನಾನಲ್ಲ ನಾನು ಆತ್ಮನೇ ಎಂದು ಯಾರು ಗುರುತಿಸಿಕೊಳ್ಳುತ್ತಾರೋ ಅವರು ಅಷ್ಟೇ ಅಲ್ಲ ತಾವು ಆತ್ಮನೇ ಆಗಿದ್ದುಕೊಂಡು ಎಲ್ಲ ಜೀವಭೂತ ರಾಶಿಗಳಲ್ಲಿಯೂ ತಾನೇ ಇರುವುದನ್ನು ಯಾರು ಗುರುತಿಸುತ್ತಾರೋ ಸರ್ವಭೂತಾಂತರಾತ್ಮ ಏಕಂ ರೂಪಂ ಬಹುಧಾ ಯಹ ಕರೋತಿ ಇದ್ದುಕೊಂಡು ಅನೇಕವಾಗಿ ತೋರ್ತಾ ಇದ್ದಾನೆ ಅನ್ನುವುದನ್ನು ಯಾರು ಗುರುತಿಸಿಕೊಂಡಿದ್ದಾರೋ ಅವರು ಶಾಶ್ವತವಾದ ಸುಖವನ್ನು ಹೊಂದುತ್ತಾರೆ ನ ಇತರೇಷ ಭಾಷೆ ಎಷ್ಟಾಗಿದೆ ಕಿಂಚ ಹಿ ಪರಮೇಶ್ವರ ಸರ್ವಗತಃ ಸ್ವತಂತ್ರ ಏಕ ನ ತತ್ಸಮ ಅಭ್ಯಧಿಕ ವಾ ಅನ್ಯ ಅಸ್ತಿ ವಶೀ ಸರ್ವಂ ಹಿ ಅಸ್ಯ ಜಗದ್ವಶೀ ವರ್ತತೆ ಕುತಃ ಸರ್ವಭೂತಾಂತರಾತ್ಮ ಎಲ್ಲ ಜೀವಭೂತ ರಾಶಿಗಳಲ್ಲಿ ಯತ್ ಏಕಮೇವ ಸದೇಕರಸಂ ಆತ್ಮಾನಂ ವಿಶುದ್ಧ ವಿಜ್ಞಾನ ಘನ ರೂಪಂ ನಾಮರೂಪಾದಿ ಅಶುದ್ಧ ಉಪಾದಿ ಭೇದವಶೇನ ಬಹುಧಾ ಅನೇಕ ಪ್ರಕಾರನೇ ಯ ಕರೋತಿ ಸ್ವ ಆತ್ಮಸತ್ತಾ ಮಾತ್ರೇಣ ಅಚಿಂತ್ಯ ಶಕ್ತಿತ್ವಾತ್ ತಾನು ಬದಲಾಗದೆ ಶಾಶ್ವತವಾದ ಏಕಮೇವ ಅದ್ವಿತೀಯ ಚೈತನ್ಯವಾಗಿದ್ದುಕೊಂಡು ಯಹ ನಾಮರೂಪಾದಿ ಅಶುದ್ಧ ಉಪಾಧಿ ಭೇದವಶೇನ ನಾಮರೂಪಾದಿಗಳ ವಶವಾಗಿ ಬಹುದಾ ಅನೇಕ ಪ್ರಕಾರವಾಗಿ ತನ್ನನ್ನು ತಾನು ಮಾಡಿಕೊಂಡಿದ್ದಾನೆ ಆದರೆ ತಾನು ಹೇಗಿದ್ದಾನೆ ವಿಶುದ್ಧ ವಿಜ್ಞಾನ ಘನ ರೂಪಂ ತಾನು ಅತ್ಯಂತ ವಿಶುದ್ಧನು ವಿಜ್ಞಾನ ಘನನು ವಿಶುದ್ಧನು ಅಂದರೆ ಶುದ್ಧನು ಅಂತ ಸ್ಫಟಿಕದಂತೆ ಶುದ್ಧನು ವಿಜ್ಞಾನ ಘನ ರೂಪಂ ಆ ಚೈತನ್ಯವೇ ಘನವೆತ್ತಿ ಬಂದಂತೆ ಘನೀಭೂತವಾದಂತೆ ಅಶುದ್ಧವಾದ ನಾಮರೂಪಾದಿ ಉಪಾಧಿಗಳ ಭೇದದಿಂದಾಗಿ ಅನೇಕ ಪ್ರಕಾರೇಣ ಯಕ್ಕರೋತಿ ಒಂದೇ ಬ್ರೈಟ್ ಸೂರ್ಯನ ಬೆಳಕು ಅನೇಕ ಉಪಾಧಿಗಳಿಂದಾಗಿ ಅನೇಕ ಸೂರ್ಯನಾಗಿ ಹೇಗೆ ಕಾಣುತ್ತಾನೋ ತಿಮಿರ ದೃಷ್ಟಿಯವರಿಗೆ ಒಬ್ಬನೇ ಚಂದ್ರನು ಅನೇಕ ಚಂದ್ರಗಳಾಗಿ ಹೇಗೆ ಕಾಣುತ್ತವೋ ಅವಿವೇಕದಿಂದಾಗಿ ಅಜ್ಞಾನದಿಂದಾಗಿ ನಾಮರೂಪಗಳ ವಶವಾಗಿರುವ ಜೀವ ಅನೇಕ ನಾಮರೂಪಗಳಿಂದ ಭಗವಂತನನ್ನು ಕಾಣುತ್ತಾನೆ ಆದರೆ ಭಗವಂತನು ಅನೇಕವಾಗಿಲ್ಲ ಅವನು ಇವ ಯಹ ಕರೋತಿ ಅನೇಕ ಪ್ರಕಾರೇಣ ಯಹ ಕರೋತಿ ಸ್ವಾತ್ಮ ಸತ್ತಾ ಮಾತ್ರೇಣ ಇನ್ನೊಂದು ಶಬ್ದ ಹೇಳಬೇಕು ನಿಮಗೆ ಅಚಿಂತ್ಯ ಶಕ್ತಿತ್ವಾತ್ ಕಲ್ಪನೆಗೂ ನಿಲುಕಲಾರದಂತಹ ಚಿಂತನಾ ಶಕ್ತಿ ಅವನು. ಎಫಿಷಿಯಂಟ್ ಕಾಸ್ ಅಂತ ಹೇಳಿದಲ್ಲ, ಅದರೊಳಗೆ ಬರ್ತದೆ, ಆ ಕೆಟಗರಿಗಳು ಬರ್ತದೆ. ಅಚಿಂತ್ಯ ಶಕ್ತಿತ್ವ ಅಂತ ಊಹಿಸಲಿಕ್ಕೂ ಸಾಧ್ಯವಿಲ್ಲ ಅಂತ ಮಹಾಚಿಂತನಾ ಶಕ್ತಿ ಇವನಿಗಿದೆ. ಆದ್ದರಿಂದ ಸೃಷ್ಟಿಯನ್ನೇ ಸಂಕಲ್ಪ ಮಾಡಬಹುದು, ಇನ್ನೊಂದು ಸೂರ್ಯನನ್ನು ಸಂಕಲ್ಪ ಮಾಡಬಹುದು. ಅಚಿಂತ್ಯ ಶಕ್ತಿತ್ವ. ಹೀಗಾಗಿ ಅನೇಕ ನಾಮರೂಪಗಳ ಉಪಾಧಿಗಳನ್ನು ಉಪಾಧಿಗಳಂತೆ ತೋರ್ತಾ ಇದ್ದಾನೆ. ತಂ ಆತ್ಮಸ್ಥಂ ಸ್ವಶರೀರ ಹೃದಯಾಕಾಶೇ ಬುದ್ಧೌ ಚೈತನ್ಯ ಆಕಾರೇಣ ಅಭಿವ್ಯಕ್ತಂ ಇತ್ಯೇತತ್ ನ ಹಿ ಶರೀರಸ್ಯ ಆಧಾರತ್ವಮಾತ್ಮನಃ. ಆತ್ಮನಿಗೆ ಶರೀರವು ಆಧಾರ ಅಲ್ಲ, ಶರೀರಕ್ಕೆ ಆತ್ಮವು ಆಧಾರ. ಗಡಿಗೆಗೆ ತುಪ್ಪ ಆಧಾರ ಅಲ್ಲ, ತುಪ್ಪಕ್ಕೆ ಗಡಿಗೆ ಆಧಾರ. ಆಧಾರ ಆಧೇಯ, ಯಾವುದು ಧರಿಸ್ತದೋ ಅದಕ್ಕೆ ಆಧಾರ ಅಂತಾರೆ, ಯಾವುದು ಧರಿಸಲ್ಪಡುತ್ತದೆ ಅದು ಆಧೇಯ. ತುಪ್ಪ ಗಡಿಗೆಯನ್ನು ಧರಿಸ್ತದ, ಗಡಿಗೆ ತುಪ್ಪವನ್ನು ಧರಿಸ್ತದೆ, 100% ಗ್ಯಾರಂಟಿನ. ತುಪ್ಪನ ಇಲ್ಲಾಂದರೆ ಗಡಿಗೆ ತೊಗೊಂಡು ಏನು ಮಾಡೋದು? ತುಪ್ಪನ ಇಲ್ಲ ಅಂದರೆ ಗಡಿಗೆಗೇನು ಅರ್ಥ? ತುಪ್ಪ ಇದ್ದರೆ ಗಡಿಗೆ. ಅದು ಮತ್ತೆ ತುಪ್ಪ ಈ ವೇದದಲ್ಲಿ ಒಂದು ಜೋಕ್ ಇದೆ, ಏನಂದರೆ ಆಧಾರ ಆಧೇಯ ನ್ಯಾಯ. ಆಧಾರ ಆಧೇಯ ನ್ಯಾಯದಲ್ಲಿ ಗುರುಗಳು ಹೇಳ್ತಾರೆ, ಹೋಗಪ್ಪ ಗುರು ಮಾತಾಡಿದ್ರೆ ಹೋಗಿ ಸ್ವಲ್ಪ ತುಪ್ಪ ತಗೊಂಡು ಬಾ. ಇನ್ನು ಹೋಗಿ ಮಾತಾಡ್ತಾರೆ, ಮಾತಾ ತುಪ್ಪ ಬೇಕಂತೆ ಆಚಾರ್ಯರಿಗೆ, ತಗೊಂಡು ಹೋಗು ಅಂತ ಕೊಡ್ತಾರೆ ಅವನ ಕೈಗೆ. ತುಪ್ಪ ಕೊಡೋದಿಲ್ಲ, ಏನು ಕೊಡ್ತಾರೆ? ಗಡಿಗೆ ಕೊಡ್ತಾರೆ. ಗುರುಗಳು ಈಗಿನ್ನೂ ಕ್ಲಾಸ್ ಮಾಡಿದರು, ಆಧಾರ ಆಧೇಯ ಆಧೇಯ ಆಧಾರ. ಆಧಾರದಿಂದಾಗಿ ಆಧೇಯವು, ಆಧೇಯದಿಂದಾಗಿ ಆಧಾರವು ಅವನು ಹೊಳೆದಿರೋದಿಲ್ಲ. ಅದಕ್ಕೆ ಪ್ರಾಕ್ಟಿಕಲ್ಲಿ ನೋಡೇ ಬಿಡೋಣ ಅಂಥೇಳಿ, ನಾ ಕೇಳಿದ್ದು ತುಪ್ಪ, ಇವ್ರು ಕೊಟ್ಟದ್ದು ಗಡಿಗೆ. ಹಾಗಾದ್ರೆ ತುಪ್ಪಕ್ಕೆ ಏನು ಬೇಕು? ಗಡಿಗೆ ಬೇಕು. ಗಡಿಗೆ ಒಳಗೆ ಏನು ಹಾಕಬೇಕು? ತುಪ್ಪಕ್ಕೇನು ಬೇಕು? ಗಡಿಗೆ ಮೊದಲು ಬೇಕು, ತುಪ್ಪ ಮೊದಲು ಬೇಕು? ಆದ್ರೆ ಇವನು ಬೇಕಾದ ತುಪ್ಪ ತಾನೇ? ಆ ತುಪ್ಪ ಇದ್ರೆ ತಾನೇ ಗಡಿಗೆ? ಗಡಿಗೆ ತಗೊಂಬರ್ತಾನೆ. ಈಗ ತುಪ್ಪ ಆಧಾರ ಗಡಿಗೆ ಆಧೇಯವೋ, ಗಡಿಗೆ ಆಧಾರ ತುಪ್ಪ ಆಧೇಯವೋ ಅಂತ ಹಿಡ್ಕೊಂಡು ನಿಂತಿರ್ತಾನೆ. ತರಬೇಕಾದ್ರೆ ಅಲ್ಲಿಂದ ಇಲ್ದ್ರೂ ತರಬೇಕಲ್ಲ, ತರುವಾಗ ಹಿಡ್ಕೊಂಡು ನಿಂತಿರ್ತಾನೆ. ನೋಡೇ ಬಿಡೋಣ ಅಂಥೇಳಿ ಆ ಗಡಿಗೆನೇ ಉಲ್ಟ ಮಾಡ್ತಾನೆ. ಎಲ್ಲ ತುಪ್ಪ ಚೆಲ್ಲು, ಆ ಎಲ್ಲ ತುಪ್ಪ ಏ ತುಪ್ಪನೇ ಹೋಯ್ತಲ್ಲಪ್ಪ. ಹಾಗಾದರೆ ನಮಗೆ ಮುಖ್ಯವಾಗಿ ಬೇಕಾದದ್ದು ಗಡಿಗೆ. ಆದ್ದರಿಂದ ಗಡಿಗೆ ಆದ ಆಧಾರ, ತುಪ್ಪ ಆಧೇಯ. ಹಾಗೆಯೇ ಯಾವುದು ಮೊದಲು ನಿಮಗೆ ಹೇಳ್ತಾರೆ? ಶರೀರವು ಆಧಾರ, ಆತ್ಮನು ಆಧೇಯವೋ, ಆತ್ಮನು ಆಧಾರ ಶರೀರವು ಆಧೇಯವೋ? ಹಾಂ, ಅದಕ್ಕೆ ಆತ್ಮನಃ ಶರೀರಸ್ಯ ಆಧಾರತ್ವ. ಆತ್ಮನಃ ಶರೀರಸ್ಯ ಆತ್ಮ, ಆತ್ಮನಃ ಶರೀರಸ್ಯ ಆಧಾರತ್ವ ನ. ಆತ್ಮನಿಗೆ ಶರೀರ ಆಧಾರ ಅಲ್ಲ, ಶರೀರಕ್ಕೆ ಆತ್ಮನು ಆಧಾರ. ಭಾಷ್ಯ ಆಕಾಶವತ್ ಅಮೂರ್ತತ್ವಾತ್, ಏಕೆಂದರೆ ಆಕಾಶವು ಹೀಗೆ ಅಮೂರ್ತವಾಗಿದೆಯೋ. ಅಮೂರ್ತ ಅಂದರೆ ಗೊತ್ತಾಯ್ತಲ್ಲೋ, ಯಾವತ್ತಿಗೂ ಕೂಡ ಅದಕ್ಕೆ ರೂಪ ಇಲ್ಲ. ಮೂರ್ತ ಅಂದರೆ ರೂಪ. ಮೂರ್ತ ಅಂದರೆ ರೂಪ. ರೂಪವಿಲ್ಲದ್ದು ಯಾವುದೋ ಅದು ಅಮೂರ್ತ. ಆಕಾಶಕ್ಕೆ ರೂಪ ಇಲ್ಲ, ಸ್ಪರ್ಶವೂ ಇಲ್ಲ, ರಸಗಂಧಗಳಂತೂ ಇಲ್ಲವೇ ಇಲ್ಲ. ಆಕಾಶಕ್ಕೆ ಶಬ್ದವನ್ನು ಬಿಟ್ಟರೆ ಇನ್ನಾವ ರೂಪವೂ ಆಕಾಶಕ್ಕಿಲ್ಲ. ಆಕಾಶವು ಹೇಗೋ ಅಮೂರ್ತವಾಗಿದೆಯೋ ಹಾಗೆ ಆತ್ಮನು ಅಮೂರ್ತನಾಗಿದ್ದರಿಂದ, ಅವನು ಎಲ್ಲೆಲ್ಲಿಯೂ ವ್ಯಾಪಿಸಿದ್ದರಿಂದ ಅವನು ಏನನ್ನೂ ಆಶ್ರಯಿಸಬೇಕಾಗಿಲ್ಲ, ಯಾವ ಆಧಾರವನ್ನು ತಗೋಬೇಕಾಗಿಲ್ಲ. ಇನ್ನು ಚಂದ ಹೇಳ್ತಾರೆ, ಆದರ್ಶಸ್ಥಂ ಮುಖಂ ಇತಿ ಯದ್ವತ್ ಯದ್ವತ್ ಆದರ್ಶಸ್ಥಂ ಮುಖಂ. ಕನ್ನಡಿಯಲ್ಲಿ ಲಭ್ಯವಿದ್ದ ಮುಖ, ಕನ್ನಡಿಯಲ್ಲಿ ಲಭ್ಯವಿದ್ದ ಮುಖ, ಆ ಮುಖವು, ಆ ಮುಖವನ್ನು ನಾನು ಆಶ್ರಯಿಸಬೇಕಾಗಿಲ್ಲ. ಯಾವ ಮುಖವನ್ನು? ಕನ್ನಡಿಯಲ್ಲಿಯ ಮುಖವನ್ನು ನಾನು ಆಶ್ರಯಿಸಬೇಕಾಗಿಲ್ಲ. ಹೊರತುಪಡಿಸಿ ಆ ಮುಖವು ನನ್ನನ್ನು ಆಶ್ರಯಿಸಿದೆ. ಹಾಗೆ ಶರೀರ ಇದೊಂದು ಪ್ರತಿಬಿಂಬ ಇದ್ದಂತೆ, ನಾನು ಆತ್ಮ, ಶರೀರ ಒಂದು ಪ್ರತಿಬಿಂಬ. ಈ ಶರೀರ ಎನ್ನುವ ಪ್ರತಿಬಿಂಬವನ್ನು ನಾನು ಆಶ್ರಯಿಸಬೇಕಾಗಿಲ್ಲ, ನನ್ನನ್ನು ಆಶ್ರಯಿಸಿಕೊಂಡು ಶರೀರ ಇರಬಹುದು, ಇದ್ದಿರಬಹುದು, ಅದನ್ನು ಆಶ್ರಯಿಸಿಕೊಂಡು ನಾನಿಲ್ಲ. ಇತಿ ಒಂದು ಉದಾಹರಣೆ ಮೂಲಕವಾಗಿ ಹೇಳಿದ್ದಾರೆ. ತಂ ಈತಂ ಈಶ್ವರಂ ಆತ್ಮಾನಂ ಈ ನಿವೃತ್ತ ಬಾಹ್ಯ ವೃತ್ತಯ ಅನುಪಶ್ಯಂತಿ ಆಚಾರ್ಯ ಆಗಮ ಉಪದೇಶಂ ಅನು ಸಾಕ್ಷಾತ್ ಅನುಭವಂತಿ ಧೀರಾಃ ವಿವೇಕಿನಃ ತೇಷಾಂ ಪರಮೇಶ್ವರ ಭೂತಾನಾಂ ಶಾಶ್ವತಂ ನಿತ್ಯಂ ಸುಖಂ ಆತ್ಮಾನಂದ ಲಕ್ಷಣಂ ಭವತಿ. ಏ ಯಾರೇ ಆಗಿರಲಿ, ಏತಂ ತಂ ಏತಂ ಈಶ್ವರ ಆತ್ಮಾನಂ, ತಂ ಏತಂ ಈಶ್ವರಂ ಆ ಸರ್ವಜ್ಞ ಸರ್ವಶಕ್ತ ಈಶ್ವರನನ್ನು ಆತ್ಮಾನಂ ಪಶ್ಯಂತಿ ಅನುಪಶ್ಯಂತಿ, ಅದು ನಾನೇ ಎಂದು ಯಾರು ಸ್ಪಷ್ಟ ಮಾಡಿಕೊಳ್ಳುತ್ತಾರೆ? ಹೇಗೆ ಸ್ಪಷ್ಟ ಮಾಡಿಕೊಳ್ಳುತ್ತಾರೆ? ನಿವೃತ್ತ ಬಾಹ್ಯ ವೃತ್ತಯ, ಹೊರಗಿನ ವೃತ್ತಿಗಳನ್ನು ಹೊರಗೆಯೇ ಇಟ್ಟುಬಿಟ್ಟು, ಘಟ ಹೊರಗಿನ ವೃತ್ತಿ, ಹೂವು ಹೊರಗಿನ ವೃತ್ತಿ, ಭೌತಿಕವಾಗಿಯೂ ಹೊರಗೆ ನೀವು ಚಿತ್ತ ವೃತ್ತಿಯಲ್ಲಿ ತಂದುಕೊಂಡರೂ ಕೂಡ ಅದು ನನಗೆ ಹೊರಗೆನೆ. ಈಗ ಎದುರುಗಡೆ ಆನೆ ಇಲ್ಲ, ಅರ್ಥಾತ್ ಹೊರಗೆಲ್ಲೂ ಆನೆ ಇಲ್ಲ ಅಂತ ಹೇಳ್ತೀವಿ. ಆದರೆ ಆನೆಯ ವೃತ್ತಿ ಒಳಗೆ ಇರಬಹುದು ಎಂದು ಒಂದ್ಸಲ ಆನೆ ನೋಡಿರ್ತಾನೆ. ಲೈವ್ ಆನೆಯನ್ನು, ಜಿಯೋಗ್ರಫಿ ಆನೆ ಅಲ್ಲ, ಅವನು ನೋಡಿದ್ದಾನೆ, ಕಾಡಿನಲ್ಲಿ ನೋಡಿದಾನೋ ಝೂದಲ್ಲಿ ನೋಡಿದಾನೋ ನೋಡಿದ, ಅದು ಒಳಗಿದೆ. ಇಲ್ಲಿ ಶಾಸ್ತ್ರ ಪ್ರಕಾರ ಅದು ಕೂಡ ಒಳಗಿಲ್ಲ, ಅದು ಕೂಡ ಹೊರಗೆ ಇದೆ. ಸಾಕ್ಷಿಯ ಹೊರಗೇನೇ ಇಲ್ಲ, ಹೊರಗಿನ ಆನೆಯು ಹೊರಗೇನೆ, ಒಳಗಿನ ಆನೆಯು ಹೊರಗೇನೆ. ಹಾಗೆ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು. ನಿವೃತ್ತ ಬಾಹ್ಯ ವೃತ್ತಯ ಕಥಮಿತಿ ನಿವೃತ್ತ, ಬಾಹ್ಯಂ ಬಾಹ್ಯಮೇವ, ಹೊರಗಿರುವುದು ಹೊರಗೆನೇ ಅಂತ ನೀವು ಅದನ್ನು ನಿವೃತ್ತಿ ಮಾಡ್ಕೋಬೇಕು. ವಿನಃ ಏ ಆನೆ ಬರಬೇಡ, ಆನೆ ಬರಬೇಡ, ಆನೆ ಬರಬೇಡ ಅಂತಂದರೆ ಅದು ನಿವೃತ್ತಿ ಆಗೋದಿಲ್ಲ, ಬಂದೇ ಬರುತ್ತೆ. ಕತೆ ಗೊತ್ತಿರಲಿಲ್ಲ, ತಲೆ ಮೇಲೆ ಕೂದಲು ಇದ್ದಿದ್ದಿಲ್ಲಂತ ರಾಜನಿಗೆ ಭಾರಿ ಪ್ರಕಟಣೆ ಮಾಡ್ತಾನೆ. ಏನು ಅಂದರೆ, ಯಾರು ನನಗೆ ತಲೆಗೆ ಕೂದಲು ಬರುವ ಔಷಧ ಕೊಡ್ತೀರಿ ಅವರಿಗೆ ಅರ್ಧ ರಾಜ್ಯ ಮತ್ತು ತನ್ನ ಮಗಳನ್ನು ಕೊಡ್ತೀನಿ ಅಂಥೇಳಿ ಪ್ರಕಟಣೆ ಮಾಡ್ತಾನೆ. ಪ್ರಕಟಣೆ ಮಾಡಿದಾಗ ಅಲ್ಲೊಂದು ನಿಯಮ ಹಾಕ್ತಾನೆ, ನಿಮ್ಮ ಔಷಧ ಒಂದು ವೇಳೆ ಏನಾದರೂ ಫೇಲ್ ಆದದ್ದಾದರೆ ನಿಮ್ಮ ರುಂಡವನ್ನು ಕತ್ತರಿಸ್ತೀವಿ ಅಂತ ನಿಯಮ. ಸೊ 90 ಭಾಗದ ವೈದ್ಯರು ಯಾರು ಬರುವುದೇ ಇಲ್ಲ. ಇನ್ನು 10 ಭಾಗದ ವೈದ್ಯರು ಏನೋ ನನ್ನ ಮೆಡಿಸಿನ್ ವರ್ಕ್ ಆದರೆ ಅಕಸ್ಮಾತ್ ಅರ್ಧ ರಾಜ್ಯನೇ ಸಿಗುತ್ತದೆ, ಯುದ್ಧ ಮಾಡದೆ ಅನಾಯಾಸವಾಗಿ ರಕ್ತಪಾತ ಮಾಡದೆ ಇಂತಹದ ಅವಕಾಶ ಎಲ್ಲಿದೆ ಅಂತೇಳಿ ಪ್ರಯೋಗ ಮಾಡ್ತಾರೆ, ಪ್ರಾಣವನ್ನು ಕಳ್ಕೋತಾರೆ. ಇದು ಹೀಗೆ ನಡೀತದೆ 2 ವರ್ಷ. ಆನಂತರ ಒಬ್ಬನು ಭಾರಿ ಜಾಣ ಬರ್ತಾನೆ, ಅವ ಹೇಳ್ತಾನೆ, ಮಹಾರಾಜ್ ನನ್ನ ಔಷಧ ಗ್ಯಾರಂಟಿ ಅಂತ. ಹೌದಾ, ಏನಪ್ಪ ಔಷಧ? ನಾವೊಂದು ಎಣ್ಣೆ ಕೊಡ್ತೇನೆ ನಿಮಗೆ, ಆ ಎಣ್ಣೆಯನ್ನು ಎಡಗೈಯಿಂದ ಬಲಗೈಗೆ ಹಾಕ್ಕೋಬೇಕು ಸ್ನಾನಕ್ಕಿಂತ ಪೂರ್ವದಲ್ಲಿ. ಆಮೇಲೆ ಬಾಟ್ಲ್ ಆಚೆಗೆ ಇಟ್ಟು ಎರಡೂ ಕೈಗಳಿಂದ ಅದನ್ನು ಸವರ್ಕೋಬೇಕು. ಆ ಎರಡು ಕೈಗಳನ್ನು ತಗೊಂಡು ತಲೆಯನ್ನು ನೀವು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಆದರೆ ಮಸಾಜ್ ಮಾಡುವಾಗ ಈ ಮೂರನ್ನು ಜ್ಞಾಪಿಸ್ಕೋಬಾರ್ದು. ಗೊತ್ತಾಯ್ತಲ್ಲ, ಮೊಟ್ಟೆ, ಮಂಗ, ಮತ್ತೊಂದು ಮೊಟ್ಟೆ ಮಂಗ ಮೊದಲು ಹೇಳಿ. ಮೊಟ್ಟೆ ಮಂಗ ಮೊದಲು ಇನ್ನೊಂದು ಹೆಸರು ಹೇಳ್ರಿ. ಮೊಲ, ಮೇಕೆ ಮೇಕೆ ಮೇಕೆ ಕರೆ, ಮೊಟ್ಟೆ ಮಂಗ ಮೇಕೆ, ಈ ಮೂರನ್ನು ಜ್ಞಾಪಿಸ್ಕೋಬಾರ್ದು. ಅಷ್ಟೇನಾ? ನೋಡಿ, ಒಂದು ದಿವಸದಲ್ಲೂ ನೀವು ಕೂತ ಬರಲ್ಲ ಅಂದರೆ ಹೇಳಿ ಹೋದ. ಈಗ ನೆಕ್ಸ್ಟೇ ಸ್ನಾನ ಮಾಡೋಕ್ಕಿಂತ ಮುಂಚೆ ಬಲಗೈಗೆ ಬಾಟ್ಲಿ ತೊಗೊಂಡ, ಎಡಗೈಗೆ ಹಾಕ್ಕೊಂಡ, ಬಾಟ್ಲು ಪಕ್ಕಕ್ಕೆ ಇಟ್ಟ, ಏನೂ ಜ್ಞಾಪಿಸ್ಕೋಬೇಡ ಅಂತ ಹೇಳ್ಯಾರಲ್ಲ ಏನದು. ಮೊಟ್ಟೆ ಮಂಗ ಮೇಕೆ, ಅಯ್ಯಯ್ಯೋ ಜ್ಞಾಪಕ ಆಗಿಬಿಡುತ್ತಲ್ಲ, ಇಲ್ಲ ನಾಳೆ ನಾನು ಇದನ್ನು ನೆನಪಿಸ್ಕೊಳ್ಳೋದೇ ಇಲ್ಲ ಅಂತಾನೆ. ಆಮೇಲೆ ಹೇಳಿ ಕಳಿಸ್ತಾನೆ, ಬಂದ. ಒಂದೇ ಸಲನ ಅಥವಾ 2 ಸಲನ? ದಿನಕ್ಕೆ 10 ಸಲ ನೀವು ಹಚ್ಕೊಡ್ರಿ, ಏನು ತೊಂದರೆ ಇಲ್ಲ. ಆದರೆ ಏನಂದರೆ, ತಲೆಗೆ ಹಚ್ಕೊಳ್ಳೋ ಪೂರ್ವದಲ್ಲಿ ಈ ಮೂರನ್ನು ನೀವು ಜ್ಞಾಪಿಸ್ಕೋಬಾರ್ದು. ಏನು ಮಹಾರಾಜರೇ, ಈ ಮೂರು ಯಾವ ಗೊತ್ತಾಯ್ತಲ್ಲ ನಿಮಗೆ? ಮಹಾರಾಯ ಗೊತ್ತಾಯ್ತು ಬಿಡಪ್ಪ. ಯಾಕೆ ಮೊಟ್ಟೆ ಮಂಗ ಮೇಕೆ ಹಂಗಿದೆ ನೋಡ್ರಿ, ಗೊತ್ತಾಗಲಿಲ್ವಾ? ಅಲ್ಲಿರುವ ಕನ್ನಡಿಯಲ್ಲಿ ಇರುವಂತಹ ಅಲ್ಲಿರುವ ಆ ಮುಖ, ಆ ಮುಖ ಅದಕ್ಕೂ ನನಗೂ ಏನೂ ಸಂಬಂಧವೇ ಇಲ್ಲ. ಅದು ನನ್ನನ್ನು ಆಶ್ರಯಿಸಿದೆ ವಿನಃ ನಾನು ಆ ಮುಖವನ್ನು ಆಶ್ರಯಿಸಬೇಕಾಗಿಲ್ಲ. ಅದು ಇರಲಿಕ್ಕೆ ನಾನು ಆಧಾರ ವಿನಃ ನಾನು ಇರಲಿಕ್ಕೆ ಪ್ರತಿಬಿಂಬ ಆಧಾರ ಅಲ್ಲ. ಹೌದು, ತಮೇತಂ ಈಶ್ವರಂ ಆತ್ಮಾನಂ ಈ ಪ್ರಕಾರವಾಗಿ ನಿವೃತ್ತ ಬಾಹ್ಯ ವೃತ್ತಯ, ಹೊರಗಿನ ಆನೆಯನ್ನು ಒಳಗಿನ ಆನೆಯನ್ನು ಎರಡನ್ನೂ ನಿವೃತ್ತ ಮಾಡಿಕೊಂಡು, ಯಹ ಅನುಪಶ್ಯಂತಿ ಮನನಾತ್ಮಕವಾಗಿ ಅವನು ಅದನ್ನು ಗುರುತಿಸ್ಕೊಳ್ತಾನೋ, ಅನುಪಶ್ಯಂತಿ ಕಥಂ ಅನುಪಶ್ಯಂತಿ ಅದನ್ನು ಮಾರ್ಕ್ ಮಾಡ್ರಿ. ಆಚಾರ್ಯ ಆಗಮ ಉಪದೇಶಂ, ಇದನ್ನು ಅನುಸರಿಸಬೇಕು ಅವರು. ಯಾರು ಆ ಪರಬ್ರಹ್ಮನು ತಾನೇ ಅನ್ನುವುದನ್ನು ಗುರುತಿಸ್ಕೋಬೇಕಾಗಿದೆಯೋ ಅವರು ಆಚಾರ್ಯ ಆಗಮ ಉಪದೇಶಂ ಅನು, ಆ ಅನುಪಶ್ಯಂತ ಅನ್ನೋದು ಇಲ್ಲಿ ಅನು. ಸಾಕ್ಷಾತ್ ಅನುಭವಂತಿ, ನಿಧಿಧ್ಯಾಸನದಲ್ಲಿ ಅದು ತಾನೇ ಆಗಿ ನಿಂತಿರುತ್ತಾರೆ. ನೀವು ಪಟಕ್ಕಂತ ಸಾಕ್ಷಾತ್ಕಾರವನ್ನು ಹೊಂದಿರುತ್ತಾನೆ ಅಂದ್ಬಿಡ್ತೀರಿ, ದೊಡ್ಡ ಆಘಾತ ಆಗುತ್ತೆ. ಸಾಕ್ಷಾತ್ ಅನುಭವಂತಿ, ಭಗವಂತನನ್ನು ಅಲ್ಲಿ ಅವರು ಅನುಭವಿಸುತ್ತಾರೆ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡಬೇಡ್ರಿ. ವೆದರ್ ಪೀಪಲ್ ಗೆಟ್ ಮಿಸ್ಲೆಡ್ ಆರ್ ನಾಟ್, ಬಟ್ ಯು ಗೆಟ್ ಮಿಸ್ಲೆಡ್. ನಿಮ್ಮ ಸೇಫ್ಟಿಗೋಸ್ಕರವಾಗಿ ಆ ಶಬ್ದಗಳನ್ನು ಭಾವವನ್ನು, ಆ ಶಬ್ದಗಳ ಭಾವವನ್ನು ನಮ್ಮ ಮನಸ್ಸು ಬುದ್ಧಿಗಳಲ್ಲಿ ತರಬಾರ್ದು. ಭಾಷಾಂತರ ಬರೀಬೇಕು, ಅದೇ ಶಬ್ದ ಇದೆ, ಅದೇ ಶಬ್ದಕ್ಕೆ ತಕ್ಕಂತೆ ಭಾಷಾಂತರ ಬರೀಬೇಕು, ಬರೀರಿ, ತಪ್ಪಲ್ಲ. ಆದರೆ ನಮ್ಮ ಭಾವದಲ್ಲಿ ಸಾಕ್ಷಾತ್ಕಾರ ಕಾಣಿಸ್ತಾನೆ, ಅನುಭವಕ್ಕೆ ಬರ್ತಾನೆ, ಪರಮಾತ್ಮನನ್ನು ಅನುಭವಿಸಲಿಕ್ಕಾಗ್ತದೆ, ಅಲ್ಲಿ ಅನುಭವಿಸುತ್ತಾರೆ. ಆ ರೀತಿ ಯಾರು ಅನುಭವಿಸಿದ್ದಾರೋ ಅವರು ಜ್ಞಾನಿಗಳು. ಇವು ಭಾಷಾಂತರ ಬರಬಾರ್ದು. ನಮ್ಮ ಭಾವದಲ್ಲಿ ಇವು ಬರಬಾರ್ದು. ಸೊ ನೋಡಿ, ಈ ಎರಡು ಮೂರು ಶಬ್ದಗಳಲ್ಲಿ ನಾವು ಎಷ್ಟು ಮೂಲ ಅರ್ಥಭಾವದಿಂದ ಎಷ್ಟು ದೂರ ಹೋಗ್ಲಿಕ್ಕೆ ಸಾಧ್ಯ ಅನ್ನೋದು ನೀವೇ ಗುರುತಿಸಿ. ಆಚಾರ್ಯ ಆಗಮ ಉಪದೇಶಂ ಅನು ಅನುಸರಿಸುತ್ತಾರೆ. ಸೆಂಟ್ ಯಾರು ಸೆಂಟ್ ಹಾಕೊಂಬಂದಿರಿ? ಬಂದಿರ್ತೀರಿ? ಯಾರು ಹಚ್ಚಿದ್ರು ಅನ್ಕೊಂಡು? ಯಾವ್ದು ರೂಮ್ನಾಗ ಹಚ್ಚಿದ್ರು ಅನ್ಕೊಂಡು? ಪೇನ್ ಕಿಲೋ ಪೇಸ್ಟ್ ಹಚ್ಕೊಂಬಂದಿರಿ. ಆಚಾರ್ಯ ಶ್ರೋತ್ರಿಯ ಅಂತ ಅರ್ಥ. ಶ್ರೋತ್ರಿಯ ಬ್ರಹ್ಮನಿಷ್ಠ ಆಚಾರ್ಯ, ಶಾಸ್ತ್ರವನ್ನು ಪ್ರಮಾಣ ಅಂತ ಒಪ್ಪಿಕೊಂಡು ಅಧ್ಯಯನವನ್ನು ಮಾಡ್ತಾನೆ, ಮಾಡಿದ್ದಾನೆ, ಬಯಸಿ ಬಂದವರಿಗೆ ಅಧ್ಯಯನವನ್ನು ಮಾಡಿಸುತ್ತಾನೆ, ಅವನಿಗೆ ಆಚಾರ್ಯ ಅಂತ. ಆಚಿನೋತಿ, ಆಚಿನೋತಿ ಯಹ ಸಹ ಆಚಾರ್ಯ, ಯಾರು ಅಧ್ಯಯನವನ್ನು ಮಾಡಿದ್ದಾರೆ ಮತ್ತು ಬಯಸಿ ಬಂದವರಿಗೆ ಅಧ್ಯಯನವನ್ನು ಮಾಡಿಸುತ್ತಾರೆ ಅನ್ನುವ ಆಚರಣೆಯಲ್ಲಿ ಯಾರಿದ್ದಾರೋ ಅವರಿಗೆ ಆಚಾರ್ಯ ಅಂತ ಗೊತ್ತು. ಬರೀ ಬಾಯಿ ಮಾತಿನಲ್ಲೆಲ್ಲ ಆಚಾರ್ಯ. ಇನ್ನು ಆಗಮ, ಆಗಮ ಅಂದರೆ ಉಪನಿಷತ್ ಪ್ರಮಾಣಗಳು. ವೇದಾಂತೋ ನಾಮ ಉಪನಿಷತ್ ಪ್ರಮಾಣ. ವೇದಾಂತ ಎನ್ನುವ ಹೆಸರಿನಿಂದ ಪ್ರಸಿದ್ಧವಾದ ಉಪನಿಷತ್ತೇನಿದೆಯೋ ಇದನ್ನು ಪ್ರಮಾಣ ಎಂದು ಒಪ್ಪಿಕೊಂಡವರು. ನೀನು ಒಪ್ಕೋಬೇಕು. ಹೇಗೆ? ದೃಶ್ಯಗಳಿಗೆ ಕಣ್ಣು ಪ್ರಮಾಣವು ಒಪ್ಪಿಕೊಂಡೆಯೋ ಇಲ್ಲೋ? ಶಬ್ದಗಳಿಗೆ ಶ್ರವಣೇಂದ್ರಿಯ ಪ್ರಮಾಣವು ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ನಾವು ಇದನ್ನು ಒಪ್ಪಿಕೊಂಡೀವಿ. ರುಚಿಗೆ ನಾಲಿಗೆ ಪ್ರಮಾಣವು ಒಪ್ಪಿಕೊಂಡೀವಿ. ಆತ್ಮನಿಗೆ ಕಥೆಯೇ ಪ್ರಮಾಣ. ಅಲ್ಲ, ಅವರವರ ನಂಬಿಕೆಯಂತೆ ಪರಮಾತ್ಮ. ಆದ್ದರಿಂದ ಪರಮಾತ್ಮನಿಗೆ ಏನು ಪ್ರಮಾಣ? ನಂಬಿಕೆಯೇ ಪ್ರಮಾಣ. ನೋಡಿ, ಇವಷ್ಟು ಸ್ಟೇಟ್ಮೆಂಟ್ಗಳು ನಿಮಗೆ ಸುತ್ತಮುತ್ತಲು ಕೇಳಿಸ್ಯಾವ? ಅವು ಎಷ್ಟು ಇಲ್ಲಾಜಿಕಲ್ ಅವ, ಅವು ಎಷ್ಟು ವಿತರ್ಕವ ಅನ್ನೋದು ನೀವು ಗುರುತಿಸ್ರಿ. ನಾ ಹೇಳಿಕೊಟ್ಟೇನೆ ಅಂತಲ್ಲ, ನಿಮ್ಮ ವಿವೇಕದಿಂದ ಗುರುತಿಸ್ರಿ, ನಿಮ್ಮ ಜ್ಞಾನದಿಂದ ಗುರುತಿಸ್ರಿ, ನಿಮ್ಮ ತಿಳುವಳಿಕೆಯಿಂದ ಗುರುತಿಸ್ರಿ. ಗಾಡ್ ಈಸ್ ಮ್ಯಾಟರ್ ಆಫ್ ಬಿಲೀಫ್. ನಿಮ್ಮ ಅಪ್ಪನ ತಲೆ ಗಾಡ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ಬಿಲೀಫ್, ಬಟ್ ಗಾಡ್ ಈಸ್ ದ ಫ್ಯಾಕ್ಟ್. ಭಗವಂತನು ನಂಬಿಕೆಯ ವಸ್ತು ಅಲ್ಲ, ಅವನು ವಾಸ್ತವಿಕ, ನಂಬುತ್ತಾನಂತೆ. ಇದೇ ನೀ ನಂಬುತ್ತೀಯೋ ಯಾರಾದರೂ ಹೇಳಿದರೆ ಏನು ನಿನಗೆ ಗೊತ್ತು? ಸುಮ್ಮನೆ ಉದ್ದ ವೇದಾಂತ ಮಾತಾಡೋದು ಬೇಡ, ಇಷ್ಟು ಸಾಕು. ನಾನು ಇದೇನಿ, ಒಬ್ಬರು ಹೇಳಿದ ಮೇಲೆ ನಿನ್ನ ನಂಬುತ್ತೀಯೋ ಅಥವಾ ಇದು ನಿನ್ನ ವಾಸ್ತವಿಕತೆ, ಮುಗಿದೋದು. ಅದೇ ಬ್ರಹ್ಮ, ಅದೇ ಆತ್ಮ. ಸರಳ ನೀರು ಕುಡಿದಷ್ಟು ಈಸಿ ಅದ ಇದು. ಅದನ್ನು ನಾವು ಕಲ್ಲು ಮುಳ್ಳು ಎಲ್ಲ ಸುತ್ತಲೂ ಹಚ್ಕೊಂಡು ಅದನ್ನು ಕಾಂಪ್ಲಿಕೇಟೆಡ್ ಮಾಡಿ ಇಟ್ಟೆವರು. ಪ್ರಮಾಣ, ಆಗಮ ಪ್ರಮಾಣ, ಎರಡು ವಾಕ್ಯ. ಏನು ಪ್ರಮಾಣ ಅಂದರೆ, ದಿನಕ್ಕೊಂದು 10 ಸಲ ಶಬ್ದ ಉಪಯೋಗ ಮಾಡ್ತೇನೆ ನಾನು. ಪ್ರಮಾಣ ಅಂದರೆ ಏನು? ಆ ಪ್ರಮಾಣ ಶಬ್ದದೊಳಗೆ ಎರಡು ಶಬ್ದ ಇವೆ. ಪ್ರಮಾ ಜನಕಂ, ಪ್ರಮಾ ಜನಕಂ ಪ್ರಮಾಣ. ಪ್ರಮಾ ಅಂದರೆ ಜ್ಞಾನ, ನಾಲೆಡ್ಜ್. ಪ್ರಮಾ ಅಂದರೆ ಜ್ಞಾನ. ಜನಕಂ ಉತ್ಪತ್ತಿ. ಪ್ರಮಾ ಜನಕಂ ಜ್ಞಾನ ಉತ್ಪತ್ತಿ. ಪ್ರಮಾಣ ಅಂದ್ರೆ ಏನಾಗಾದ್ರೆ ಜ್ಞಾನ ಉತ್ಪತ್ತಿಗೆ ಯಾವ ಅವಕಾಶ ಮಾಡಿಕೊಡ್ತದೋ ಅದಕ್ಕೆ ಪ್ರಮಾಣ ಅಂತ ಕರೀತೀವಿ. ಕಣ್ಣು ಜ್ಞಾನ ಉತ್ಪತ್ತಿಗೆ ಅವಕಾಶ ಮಾಡಿಕೊಡುತ್ತದೆ. ಇದು ಹಳದಿ ಹೂವು. ಏನು ಪ್ರಮಾಣ? ಕಣ್ಣು. ಇದು ಸಪ್ಪೆ ಗುಲಾಬ್ ಜಾಮೂನ್. ಏನು ಪ್ರಮಾಣ? ನಾಲಿಗೆ. ಮತ್ತು ಕಣ್ಣನ್ನು ಬೇಡ, ನಾಲಿಗೆ. ಇದು ಬ್ರಹ್ಮ. ಕಣ್ಣಿಗೆ ಕಾಣಲಿಲ್ಲ, ಕಿವಿಕ್ಕಿರಸಂಗಿಲ್ಲ, ಮಾತಿಗೆ ನಿಲುಕುವುದು, ಸ್ಪರ್ಶ ಇಲ್ಲ, ರುಚಿ ಗಂಧಗಳಂತೂ ಇಲ್ಲೇ ಇಲ್ಲ. ಅದನ್ನು ಬ್ರಹ್ಮ ಇಲ್ಲೇ ಇಲ್ಲ. ನೀನು ಎಲ್ಲಿಯವರೆಗೂ ಯುಷ್ಮ ಪ್ರತ್ಯಯದಲ್ಲಿ ಬ್ರಹ್ಮನನ್ನು ನೋಡ್ತಾ ಇರ್ತೀಯೋ ಅವನು ಬ್ರಹ್ಮ ಅಲ್ಲವೇ ಅಲ್ಲ. ಯುಷ್ಮ ಪ್ರತ್ಯಯ ಅಂದರೆ ಇದು, ಎಲ್ಲ ಪುರಾಣಗಳು ಏನು ಹೇಳ್ತವೆ, ಇದು ಈಶ್ವರ, ಇದು ವಿಷ್ಣು, ಇದು ವೀರಭದ್ರ. ನಂಬಿಕೆಯ ವಿಷಯ. ಇನ್ನೊಂದು ಹೇಳ್ತೀನಿ, ನಂಬಿಕೆಯನ್ನು ಆಧರಿಸಿ ಯಾವುದರ ತಿಳುವಳಿಕೆ ನಾವು ಪಡೆದಿರ್ತೇವೋ, ನಂಬಿಕೆಯನ್ನು ಆಧರಿಸಿ ಆ ತಿಳುವಳಿಕೆಯು ಕೂಡ ಅದಕ್ಕಿಂತ ದೊಡ್ಡ ನಂಬಿಕೆಯ ಸಂಗತಿ ಬಂದಾಗ ಅದು ಬದಲಾಗುತ್ತೆ. ಈ ಡಾಕ್ಟರ್ ಮೇಲೆ ಭಾರಿ ನಂಬಿಕೆ ನಮಗೆ. ಏನೇ ಔಷಧಿ ಕೊಡಲಿ 3 ದಿವಸ ಕೊಡ್ತಾರೆ, ದಿನಕ್ಕೆ 3 ಹೊತ್ತು 3 ದಿವಸ ಕೊಡ್ತಾರೆ, ಅದು ಎಂಥದೇ ಇರಲಿ ಹೋಗ್ಬಿಡ್ತಾರೆ. ಹಾಗಾಗಿ ಇವ್ರ ಮೇಲೆ ನಂಬಿಕೆ ಜಾಸ್ತಿ. ಒಬ್ಬ ಹೊಸ ಯಂಗ್ ಡಾಕ್ಟರ್ ಪ್ರಾಕ್ಟೀಸಿಗೆ ಬರ್ತಾರೆ, ಅವರು ಪ್ರಸಿದ್ಧಿ ಪಡೀತಾರೆ. 1 ದಿವಸ 1 ಇಂಜೆಕ್ಷನ್ ಕೊಟ್ಬಿಟ್ರೆ 1 ದಿವಸದಾಗ ನಿಮ್ಮದು ರೋಗ ಹೋಗ್ತದೆ. ಈಗ ಮೊದಲು ನಂಬಿಕೆ ಏನಾಯ್ತು, ಈಗ 1 ದಿವಸ ಬರೀ 1 ಇಂಜೆಕ್ಷನ್ ಗುಣ, ಹೌದು ಗುಣ ಆಗ ಡಾಕ್ಟರ್ ಹೊರ್ರಿ. 1 ಬಿಲೀಫ್ ಕ್ಯಾನ್ ಬಿ ರಿಪ್ಲೇಸ್ ಬೈ ಅನದರ್ ಬಿಲೀಫ್, ಬಟ್ 1 ನಾಲೆಜ್ ಕೆನಾಟ್ ಬಿ ರಿಪ್ಲೇಸ್ ಬೈ ಅನದರ್ ನಾಲೆಜ್. ಹಳದಿ ಹೂವು ಇದನ್ನು ಕೆಂಪು ಹೂವಿನ ಜ್ಞಾನವನ್ನಾಗಿ ಪರಿವರ್ತಿಸ್ಕೊಳ್ರಿ, ಚೇಂಜ್ ಮಾಡ್ರಿ. ನಿಮಗೇನು ಹಳದಿ ಜ್ಞಾನ ಆಗಿದೆ ಅದನ್ನು ಬದಲಿಸಿ ಏನು ಮಾಡ್ಕೋಬೇಕು, ಮಾಡ್ಕೋ. ಯಾಕೆ ಪ್ರಮಾಣ ಜನಿತ ಅರ್ಥ ಇದೆ ನಿಮಗೀಗ. ಹಾಗೆಯೇ ಆತ್ಮಜ್ಞಾನವೂ ಕೂಡ ಪ್ರಮಾಣ ಜನಿತವೇ ಆಗಿರಬೇಕು. ಏನು ಪ್ರಮಾಣ? ವೇದಾಂತೋ ನಾಮ ಉಪನಿಷತ್ ಪ್ರಮಾಣ. ಅಂದರೆ ಉಪನಿಷತ್ತು ಎನ್ನುವ ನಾಮದಿಂದ ಪ್ರಸಿದ್ಧವಾದಂತಹ ವೇದಾಂತ ಏನಿದೆಯೋ ಅದೇ ಪ್ರಮಾಣ. ಕಣ್ಣನ್ನು ಹೇಗೆ ನಾವು ಸಂದೇಹಿಸುವುದಿಲ್ಲವೋ ನಮ್ಮ ಜಿಹ್ವ ನಾಲಿಗೆಯನ್ನು ನಾವು ಹೇಗೆ ಸಂದೇಹಿಸುವುದಿಲ್ಲವೋ, ನಮ್ಮ ಶ್ರವಣೇಂದ್ರಿಯವನ್ನು ಹೇಗೆ ನಾವು ಸಂದೇಹಿಸುವುದಿಲ್ಲವೋ, ಹಾಗೆಯೇ ಆಗಮ ಪ್ರಮಾಣವನ್ನು ಕೂಡ, ಉಪನಿಷತ್ ಪ್ರಮಾಣಗಳನ್ನು ಕೂಡ, ವೇದಾಂತ ವಾಕ್ಯಗಳನ್ನು ಕೂಡ, ಗುರುವಾಕ್ಯಗಳನ್ನು ಕೂಡ ಸಂದೇಹಿಸಬಾರದು. ಇಷ್ಟು ಗಾಢವಾದ ವಿಶ್ವಾಸ ಇದ್ದರೆ ಅದಕ್ಕೆ ಶ್ರದ್ಧಾ ಅಂತ ಕರೀತಾರೆ. ಹಾಗಾದರೆ ಇಲ್ಲಿ ಆಚಾರ್ಯ ಆಗಮ ಪ್ರಮಾಣ ಅಂದರೆ ಏನು? ಆಗಮ ಪ್ರಮಾಣ ಅಂದರೆ ಉಪನಿಷತ್ತುಗಳಲ್ಲಿ ಅಗಾಧವಾದ ಶಬ್ದ, ಆತ್ಮವಿಚಾರದಲ್ಲಿ ಹೊರತುಪಡಿಸಿ ಏನೆಲ್ಲವೂ ನಮಗೆ ಮಿಸ್ಗೈಡ್ ಮಾಡಬಹುದು, ದಾರಿ ತಪ್ಪಿಸಬಹುದು, ಆದರೆ ಉಪನಿಷತ್ ಪ್ರಮಾಣಗಳು ಮಾತ್ರ ಎಂದೂ ನಮ್ಮನ್ನು ದಾರಿ ತಪ್ಪಿಸೋದಿಲ್ಲ. ಆ ಮಟ್ಟದಲ್ಲಿ ನಾವು ಉಪನಿಷತ್ತುಗಳನ್ನು ಒಪ್ಕೋಬೇಕು. ಅಷ್ಟೇ ಅಲ್ಲ, ಉಪದೇಶಂ, ಆ ಉಪದೇಶಗಳನ್ನು ಪಡಿಬೇಕು. ಅದಕ್ಕೆ ಆಗಮ ಉಪದೇಶ. ಇನ್ನ ಶ್ರೋತ್ರಿ ಆಯಿತು, ಬ್ರಹ್ಮನಿಷ್ಠತ್ವ ಆಯಿತು, ಪ್ರಮಾಣ ಆಯಿತು, ಆಗಮ ಆಯಿತು. ಇದನ್ನು ಪಡೆದುಕೊಂಡಂತಹ ವಿಶೇಷವಾದ ಯಾರಿದ್ದಾರೋ ಅವರಿಗೆ ಧೀರಾಹ, ವಿವೇಕಿನಃ, ಅವರು ವಿವೇಕಿಗಳು, ಪರಮೇಶ್ವರ ಸ್ವರೂಪರೇ ಆಗಿಬಿಟ್ಟಿರ್ತಾರೆ. ಪರಮೇಶ್ವರ ಭೂತಾನ, ಇವರು ಶಾಶ್ವತವಾದ, ನಿತ್ಯವಾದ, ಅನಂತ ಸುಖವನ್ನು ಯಾವುದನ್ನು ಸತ್ಯಂ ಜ್ಞಾನಂ ಅನಂತಂ ಎಂದು ಉಪನಿಷತ್ ಹೇಳ್ತದೆ. ಆ ಅನಂತಂ ಶಬ್ದದಲ್ಲಿ ಯಾವುದೇ ಪರಿಮಿತಿಗಳು ಇಲ್ಲದೇ ಇದ್ದರಿಂದಾಗಿ ದುಃಖ ಇಲ್ಲ, ಆದ್ದರಿಂದ ಆನಂದ ಲಕ್ಷಣಗಳಿಂದ ಕೂಡಿದೆ ಅಂತ ಹೇಳ್ತಾರೋ ಆ ಸಚ್ಚಿದಾನಂದ ಪರಬ್ರಹ್ಮ ಆತ್ಮನೇ ಅವನಾಗಿ ಉಳಿತಾನೆ. ಭವತಿ, ಆ ಆತ್ಮನೇ ತಾನಾಗಿ ಉಳಿತಾನೆ, ಅವನೇ ಸಿದ್ಧಾರೂಢ, ಅವನು ಆರೂಢನಾಗಿ ಬಿಡುತ್ತಾನೆ, ಆತ್ಮನಲ್ಲಿ ನೆಲೆ ನಿಂತು ಬಿಡುತ್ತಾನೆ, ಸ್ಥಿತವಾಗಿ ಬಿಡುತ್ತಾನೆ. ಅಂತಹ ಆ ಮುಕ್ತನು ಆ ಭವತಿ. ನ ಇತರೇಷಾಂ, ಭಾಷ್ಯ, ನ ಇತರೇಷಾಂ ಬಾಹ್ಯ ಆಸಕ್ತ ಬುದ್ಧೀನಾಂ ಅವಿವೇಕಿನಾಂ ಸ್ವಾತ್ಮಭೂತಮಪಿ. ನ ಇತರೇಷಾಂ, ಬೇರೆ ಯಾರು ಅಲ್ಲ, ಬಾಹ್ಯ ಆಸಕ್ತ ಬುದ್ಧೀನ, ಬೇರೆ ಅಂದ್ರೆ ಯಾರ್ರಿ ಇವರು? ಆತ್ಮ ಆಸಕ್ತ ಬುದ್ಧಿ, ಅವ್ರು ಯಾರು? ಅನಾತ್ಮ ಆಸಕ್ತ ಬುದ್ಧಿ, ಬಾಹ್ಯ ಆಸಕ್ತ ಬುದ್ಧಿ. ಆ ಇಂದ್ರಿಯಗಳು, ಆ ವಿಷಯಗಳು, ಆ ಅನುಭವಗಳು, ಆತೋ ಇದ್ದು, ಆ ಸ್ವಾಮಿಗಳ ಉಪನ್ಯಾಸ, ಈ ಸ್ವಾಮಿಗಳ ಉಪನ್ಯಾಸ, ಇವೆಲ್ಲ ಟಿ ವಿಯೊಳಗೆ ಸ್ವಾಮಿಗಳ ಉಪನ್ಯಾಸ ಕೇಳ್ತಿರಲ್ಲ, ಕೇಳಿ ಕೇಳಿ, ನಾವೇನು ಕೇಳೋದಕ್ಕೇನು ಬೇಡ ಅನ್ನಂಗಿಲ್ಲ. ಮತ್ತೆ ಸ್ವಾಮೀಜಿ ಸ್ವತಃ ಮಾಡೋದಿಲ್ಲ, ಅದಕ್ಕೆ ಅವ್ರ ಮನಸ್ಸಿನಾಗ ಇಂಥವೆಲ್ಲ ವಿಚಾರ ಬರ್ತಾವೆ ಅಂತ ತಿಳ್ಕೊಬೇಡ್ರಿ. ಅವೆಲ್ಲ ನಾನು ಮಾಡೇನಿ, ಏನೂ ಅರ್ಥ ಇಲ್ಲ. ಉದಯ ಆದೊಳಗೆ ಮಾಡಿದ್ದೀನಿ, ಸಮಯ ಆದೊಳಗೆ ಮಾಡಿದ್ದೀನಿ, ಇನ್ನೊಂದು ಯಾವುದದು ಚಂದನ, ಹಾಂ ಚಂದನ, ಚಂದನ ಮಾಡಿದ್ದೀನಿ, ಏನೂ ಉಪಯೋಗ ಇಲ್ಲ. ತಲೆನೂ ಕೊಡೆಕರ್ ಫೋನ್ ನಂಬರ್ ಹಾಕ್ಬಿಡ್ತಾರೆ, ಶುರು ಆತ್ ನಡಪ. ನಾನು ಹಿರಿಯವ್ರನಿಂದ ಮಾತಾಡ್ಲಿಕ್ಕಿರ್ತೀನಿ, ನನಗೆ ಇಬ್ಬರು ಹೆಂಡದಿರ್ತಾರೆ, ನಿನಗಿಬ್ಬರು ಹೆಂಡದ, ನಾನೇನು ಮಾಡಿದ್ದೀನಿ? ಹಂಗಲ್ಲ, ನಿಮ್ಮದು ಚಂದನ್ರ ಪ್ರೋಗ್ರಾಮ್ ನೋಡಿದೆ, ನಿಮ್ಮ ಫೋನ್ ನಂಬರ್ ಇತ್ತು, ತಕ್ಷಣ ನಿಮಗೆ ಮಾಡಿಕತ್ತೀನಿ. ಶುರುವಾತ್ ಪುರಾಣ. ಆಮೇಲೆ ಏನು ಕಾಟ ಗುರುಗಳು ನನಗೆ? ಶನಿ ಕಾಟನೋ, ಶುಕ್ರ ಕಾಟನೋ, ಗುರು ಕಾಟನೋ? ಮಹಾರಾಯ, ಯಾರು ಕಾಟ ನಿನಗೆ ಕೊಟ್ಟಾರೋ ಗೊತ್ತಿಲ್ಲ, ಈಗ ನಿನ್ನ ಕಾಟ ಇಲ್ಲಪ್ಪ. ಹಂಗೆ ಜ್ಯೋತಿಷ್ಯ ಹೇಳೋ ಸ್ವಾಮಿ ನಾನಲ್ಲ, ನಾನು ಏನು ಉಪನ್ಯಾಸ ಮಾಡೀನಿ ಅದಷ್ಟೇ ನನಗೆ, ನೀ ಕೇಳೋದ್ರೆ ಕೇಳಪ್ಪ. ಫಟ್ ಮತ್ತೊಂದು ಕಾಲ್, ಫಟ್. ಯಾವ ದಿವಸ ಅವ್ರು ರಿಪೀಟ್ ಹಾಕ್ತಾರೆ ಆ ದಿವಸ ಕಡಿಮೆ ಕಡಿಮೆ 10-20 ಕಾಲ್ ಇರೋದೇ. ಆ ರೇಡಿಯೋದ್ರೊಳಗೆ ಒಂದಿಷ್ಟು ಮಾಡ್ಕೊಂಡಿದ್ರು ಬ್ಯಾಂಗ್ಳೂರು ರೇಡಿಯೋ, ಅವೊಂದೆಷ್ಟು ಟಾಕ್ಸ್, 50-30 ಟಾಕ್ಸು, ಅದನ್ನು ರಿಪೀಟ್ ಹಾಕ್ತಿರ್ತಾರೆ ಅವಾಗ ಇವಾಗ. ಆ ರಿಪೀಟ್ ಹಾಕಿದಾಗ ಬೇಡ ಬೇಡ, ಎಷ್ಟು ಕಾಲ್ ಬರ್ತವೆ, ಏನದರಿ ಅದರೊಳಗೆ? ಅದನ್ನು ಕೇಳಿದೆ, ಇದನ್ನು ಕೇಳಿದೆ, ಇದನ್ನು ಕೇಳಿದೆ. ಜನ್ಮ ಜನ್ಮಾಂತರದೊಳಗೆ ಇವ ಆಂಧ್ರದಾಗ ಹುಟ್ಟಿದ್ರೆ ಅಂತ ಕಾಣಿಸ್ತದೆ. ಈ ಆಂಧ್ರದವ್ರಿಗೆ ಉಪ್ಪಿನಕಾಯಿ ರುಚಿ ಬಹಳ ಬಹಳ ಬಹಳ ಇಷ್ಟ ಅವರಿಗೆ. ಮ್ಯಾಲೆ ಬಿಸಿಲಿರ್ಬೇಕು, ಸೂರ್ಯ ಅಚ್ಚಿಸ್ತಿರ್ಬೇಕು, ಯಾ ಗಂಟಲ್ದಾಗ ಖಾರ, ಮೂಗಿನ್ಯಾಗ ಸುಂಬಳ, ಮೈ ಮುಖ ತುಂಬೆಲ್ಲ ಬೆವರು, ತಟ್ಟ ತಟ್ಟ ನೀರು ಬೀಳ್ತಿರ್ಬೇಕು ಮೂಗಿನ ತುದಿಯಿಂದ. ಆ ಉಪ್ಪಿನಕಾಯಿ ಭಾರಿ ಇಷ್ಟಪಟ್ಟು ಜನ್ಮ ಜನ್ಮಾಂತರ ತಿಂದಿರ್ತಾರಲ್ಲ ಅವರು, ಹಿಂಗೆ ಟಿ ವಿ ಉಪನ್ಯಾಸ ಕೇಳ್ಕೋತ ಹೋಗ್ತಾರೆ. ಜೀವಂತ ಕೂತ್ಕೊಡ್ರಿ, ನಾನ್ ಸ್ಟಾಪ್ ಉಪನ್ಯಾಸ ಮಾಡ್ತೀನಿ. ಎಷ್ಟು ಬೇಕು ನಿಮ್ಗೆ ಉಪನ್ಯಾಸ ರುಚಿ ಭಾಳ ಅದಲ್ಲ, ಕೂತ್ಕೊಡ್ರಿ. ಅದನ್ನೇ ಆ ಶಬ್ದ ಏನದು, ನ ಇತರೇಶ ಬಾಹ್ಯ ಆಸಕ್ತ ಬುದ್ಧಿನ. ಶಾಸ್ತ್ರ ಸಂಪ್ರದಾಯ ಬೇಕಾ? ಇದೆ. ಕಥೆಗಳು ಬೇಕಾ? ಇವೆ. ಹಾಸ್ಯಗಳು ಬೇಕಾ? ಇವೆ. ಆ್ಯಕ್ಟಿಂಗ್ ಬೇಕಾ? ಅದನ್ನೂ ಕೂಡ ಆವಾಗ ಇವಾಗ ಕೊಡ್ತಿರುತ್ತೆ. ಇನ್ನು ಏನು ಕಡಿಮೆ ಇದ್ದದ್ದು ನಿಮಗೆ? ಹೊಟ್ಟೆ ತುಂಬ ಊಟ ಕೊಡ್ತೆ, ಮತ್ತೇನು ಕಡಿಮೆ ಇದ್ದದ್ದು ನಿಮಗೆ? ಮತ್ತು ಅದನ್ನ ಇದನ್ನ ಗುಜರಾತಿ ಉಪ್ಪಿನಕಾಯಿ ಬಾಳ್ಸ್ಕೊಂಬ ಬುದ್ಧಿ ಹಾಕಂಬರು. ಒಂದು ವಿಷಯದಲ್ಲಿ ನೆಲೆ ನಿಲ್ಲಕ್ಕೆ ಆಗೋದ್ರೆ ನಿಮಗೆ ಒಂದು ಮೂನೆ ಬಾಡ್ಸ್ಕೋತ ಹೋಗೋದಂಗೆ, ಇದು ಹೆಂಗದೆ, ಇದು ಹೆಂಗದೆ. 90 ಭಾಗದ ಜನ ಪಬ್ಲಿಕ್ ಟಾಕ್ಸಿಗೆ ಹೋಗ್ತಾರಲ್ಲ ಅವ್ರಿಗೆ, ಅವ್ರ ಅದರಲ್ಲಿ 2 ಭಾಗದ ಜನ ಇರ್ತಾರೆ. ಈ ಒಂದು ಮನ್ಯಾಗ ಕೂತ್ಕೊಂಡು ಏನು ಮಾಡೋದು, ಖಾಲಿ ಪುಕ್ಕಟ್ಟ ಹೋಗಿ ಕೂಡ ನಡೆಯೋದು. ಇದು ಒಂದು ಕೆಟಗರಿ. ಇನ್ನೊಂದು ಕೆಟಗರಿ, ಇವ್ರು ಹೆಂಗೆ ಹೇಳ್ತಾರೆ, ಅವ್ರು ಹಂಗೆ ಹೇಳ್ತಾರೆ, ಇವ್ರು ಹೆಂಗೆ ಹೇಳ್ತಾರೆ, ಇವ್ರು ಹೆಂಗೆ ಹೇಳ್ತಾರೆ. ಶಾಂಪಲ್ ನೋಡೋದು. ನನಗೆ ಸಣ್ಣ ಮಕ್ಕಳಿದ್ದಾಗ ಮೊಸರಿನ ಮಾರ್ಕೆಟಿಗೆ ಕಳಿಸ್ತಿದ್ರು ನಮ್ಮವ್ವ, ಹೋಗು ಒಂದು ಆಣೆ ಮೊಸರು ತುಂಬ, ಅರ್ಧ ಆಣೆ. ನನ್ನ ಐದಾರು ಜನ ಇದ್ವಿ ಮನೆಯಾಗ, ಅರ್ಧ ಆಣೆ ಮೊಸರುದು ಇಷ್ಟು ಮೊಸರು ಬರ್ತಿತ್ತು, ಅರ್ಧ ಆಣೆ ಮೊಸರು ತುಂಬ ಅಂತ ಕಳಿಸ್ತಿದ್ರು. ನಾವೊಂದು ಸಣ್ಣ ಸ್ಟೀಲ್ ಪಾತ್ರೆ ತೊಗೊಂಡು ಹೋಗೋದು ಅಲ್ಲಿ ಮೊಸರಿನ ಮಾರ್ಕೆಟ್. ನಿಮ್ಮ ಬಟರ್ ಮಾರ್ಕೆಟ್ ಅಂತಿದ್ರಲ್ಲ ಅದೇ ಮೊಸರಿನ ಮಾರ್ಕೆಟ್. ಆ ಮೊಸರಿನ ಮಾರ್ಕೆಟ್ಗೆ ಹೋಗ್ಬಿಟ್ಟು ಆಮೇಲೆ ಏ ಭಾರತಮ್ಮ ಇಲ್ಲಿ ಅಂತ ಆ ಹೆಣ್ಮಗಳು ಕೂಗಿದ್ವಿ. ಆಮೇಲೆ ನಾವು ಹೋಗಿ ಶಾಂಪಲ್ ಹಾಕ ಅಂತೀವ, ಶಾಂಪಲ್ ಹಾಕೋದು ನೆಕ್ಕೋದು, ಇರಿ ಇರಿ ಬರ್ತೇನೆ, ಮತ್ತು ಅಲ್ಲಿ ಹೋಗೋದು ಶಾಂಪಲ್ ಹಾಕ. ಅವನು 15-20 ಶಾಂಪಲ್ ನೋಡೋದು. ಆಮೇಲೆ ಎಲ್ಲರ ಒಂದು ಕಡೆಗೆ ಒಂದು ಅರ್ಧ ಹಣೆದು ಮೊಸರು ಕೊಂಡ್ಕೊಂಡು ನಮಗದು ಕಾಯಂ ಗೊತ್ತಾಗಿಬಿಟ್ಟಿತ್ತು, ಇದು ಹುಳಿ ಮೊಸರು, ಇದು ಸಿಹಿ ಮೊಸರು, ಇದು ಕೆನೆ ಮೊಸರು, ಕಾಯಂ ಗೊತ್ತಾಗ್ಬಿಟ್ಟಿತ್ತು ನಮ್ಗೆ ಯಾರ್ಯಾರು ಮೊಸರು. ಹಗಲೆಲ್ಲ ತಿಂದು ಆದರೆ ಮಜಾ ಅಂದ್ರೆ ಆಗಿನ ವ್ಯಾಪಾರ ಹೆಂಗಿರ್ತಿತ್ತೆ, ಯಪ್ಪ ನೀನೆ ತಿಂದಿದ್ದಿಲ್ಲ ಮತ್ತ್ಯಾಕೆ ಇವತ್ತು ಕೇಳ್ತಿ ಅಂತ ಯಾರೂ ಅಂತಿದ್ದಿಲ್ಲ. ನಾವು ಹುಡುಗರಂತ ಕೊಡ್ತಿದ್ರು ಏನೋ ಗೊತ್ತಿಲ್ಲ. ಹಂಗೆ ಎಲ್ಲ ಉಪನ್ಯಾಸ ಶಾಂಪಲ್, ಅವ್ರು ಹೆಂಗಿದೆ, ಇವ್ರು ಹೆಂಗಿದೆ, ಇವ್ರು ಹೆಂಗಿದೆ. ಇದು ಬುದ್ಧಿ ಹೋಗ್ಬೇಕು. ಒಬ್ಬ ಗುರು ಒಂದು ಗುರಿ, ಒಬ್ಬನೇ ಗುರು ಒಂದೇ ಶಬ್ದ, ಅವಶ್ಯವಾಗಿಯೂ ನಿಮಗೆ ಅನುಗ್ರಹ ಮಾಡ್ತದೆ. ನಾ ಇವತ್ತಿನಗೂ ಹಂಗೆ ನಡ್ಕೊಂಡೀನಿ, ನನಗೆ ಅನುಗ್ರಹ ಮಾಡಿದೆ, ಸ್ಪಷ್ಟವಾಗಿ ಹೇಳ್ತೀನಿ ಅನುಗ್ರಹ ಮಾಡಿದೆ, ನಿಮಗೂ ಅನುಗ್ರಹ ಮಾಡ್ತದೆ. ಸುಮ್ಮನೆ ಇದು ಅಲ್ಲಿ ಹುಡುಕಿದೆ ಇಲ್ಲಿ ಹುಡುಕಿದೆ, ಎಷ್ಟು ಚಂಚಲ್ರಿ ಮನಸ್ಸು ಹೇಳೋದು. ಏನು ಮಾಡೋದು, ಒಂದು ವರ್ಷ ಸಾಕಾಗೋದು, ಅದಕ್ಕೆ 3 ವರ್ಷ ಇರ್ರಿ ಅಂತ ಹೇಳೋದು ನಾನು ನಿಮಗೆ. ಸಾಕ್ಷಾತ್ ಆಗ ಉಪದೇಶ ಅನು ಸಾಕ್ಷಾತ್ ಅನುಭವಂತಿ ಧೀರಾಹ ವಿವೇಕಿನಃ ತೇಷಾಂ ಪರಮೇಶ್ವರ ಭೂತಾನಾಂ ಶಾಶ್ವತಂ ನಿತ್ಯಂ ಸುಖಂ ಆತ್ಮಾನಂದ ಲಕ್ಷಣಂ ಭವತಿ. ನ ಇತರೇಶಾನ್, ಬಾಹ್ಯ ಆಸಕ್ತ ಬುದ್ಧಿನಾನ್, ಅವಿವೇಕೀನಾನ್, ಸಾಕಲ ಬೈಗಳ ಇನ್ನೆಷ್ಟು ಬೇಕು ಆಚಾರ್ಯ? ಅವಿವೇಕೀನಾನ್, ಎಂಥ ಅವಿವೇಕಿದ್ದೀಯೋ ಮಹಾರಾಯ, ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನೂರ ಸಲ ಹೇಳಿದ್ರೂ ಅರ್ಥ ಆಗೋದಿಲ್ಲ. ಇದು ಉಪನಿಷತ್ತು ಹೇಳಿಲ್ವೋ? ನಚಿಕೇತನಿಗೆ ಮತ್ತೆ ಹೇಳಿದ್ದೆ ಯಾಕೆ ಹೇಳ್ತೀರಿ? ಅವಾಗ ಉಪನಿಷತ್ತು ಏನು ಹೇಳ್ತದೆ ತಿಳ್ಕೊಳ್ಳು, ಈ ವಿಷಯ ತಿಳ್ಕೊಳ್ಳೋದು ಭಾರಿ ಕಷ್ಟ, ಆದ್ರಿಂದ ತಿಳಿಸಿದ್ದನ್ನ ಮತ್ತೆ ಮತ್ತೆ ತಿಳಿಸ್ಬೇಕು. ಎರಡು ಮೂರು ಕಡೆ ಬಂದಿದೆ ನೋಡ್ರಿ. ದುಷ್ಟರಂ, ಬಾಹ್ಯ ಆಸಕ್ತ ಬುದ್ಧಿನ, ಅವಿವೇಕಿನ, ಸ್ವಾತ್ಮಭೂತಮಪಿ, ಅದು ಅವರೇ ಆಗಿದ್ದಾಗ್ಯೂ ಕೂಡ ಬಾಹ್ಯ ಆಸಕ್ತ ಬುದ್ಧಿ, ಹೊರಗಡೆ ಆಸಕ್ತಿಯನ್ನು ತೋರಿಸ್ತಾರೆ. ಯಾಕಪ್ಪ ಅಂದರೆ ಅವಿದ್ಯಾ ಭಾಷ್ಯ ಅವಿದ್ಯಾ ಅವ್ಯವಧಾನಾತ್, ಅವಿದ್ಯೆಯಿಂದ ಅದು ಆತ್ಮ ಸ್ವಾತ್ಮಭೂತಮಪಿ, ಅವಿದ್ಯೆಯಿಂದಾಗಿ ಅಜ್ಞಾನದಿಂದಾಗಿ ಮರೆ ಆಗಿ ಹೋಗಿದೆ. ಅಜ್ಞಾನದಿಂದಾಗಿ ಮುಸುಕಿಗೊಂಡಿದೆ, ಮುಚ್ಚಿಕೊಂಡು ಹೋಗಿದೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ, ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್, ತಮಾತ್ಮಸ್ಥಂ ಯೇನು ಪಶ್ಯಂತಿ ಧೀರಾಃ. ತೇಷಾಂ ಶಾಂತಿ ಶಾಶ್ವತಿ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ, ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್, ತಮಾತ್ಮಸ್ಥಂ ಯೇನು ಪಶ್ಯಂತಿ ಧೀರಾಃ. ತೇಷಾಂ ಶಾಂತಿಃ ಶಾಶ್ವತಿ ನೇತರೇಷಾಂ. ಅನಿತ್ಯಾನಾಂ ನಿತ್ಯಃ, ಅನಿತ್ಯವಾದವುಗಳಲ್ಲಿ ನಿತ್ಯತ್ವವನ್ನು, ಚೇತನಃ ಚೇತನಾನ, ಚೇತನವಾಗಿ ಇರುವವುಗಳಿಗೆಲ್ಲ ಚೈತನ್ಯವನ್ನು ಕೊಡುವುದು ಯಾವುದೋ ಅದು ಬಹೂನಾಂ ಏಕಃ, ಅನೇಕಗಳಲ್ಲಿ ಏಕವಾಗಿದೆ. ಬಹೂನ ಅನೇಕಗಳಲ್ಲಿ ಏಕವಾಗಿದೆ, ಅನಿತ್ಯಗಳಲ್ಲಿ ನಿತ್ಯವಾಗಿದೆ, ಚೇತನಗಳಿಗೆ ಚೈತನ್ಯವಾಗಿದೆ, ಅನೇಕಗಳಲ್ಲಿ ಏಕವಾಗಿದೆ. ಯಹ ಕಾಮಾನ್ ವಿದಧಾತಿ, ಎಲ್ಲರಲ್ಲಿಯೂ ಕೂಡ ಕಾಮಗಳು ಚಿಗುರಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಾಗಿದೆಯೋ ಅಂತಹ ತಂ ಆತ್ಮಸ್ಥಂ, ಅಂತಹ ಆತ್ಮನನ್ನು ಧೀರಾಹ ಅನುಪಶ್ಯಂತಿ, ಏ ಧೀರಾಹ ಅನುಪಶ್ಯಂತಿ, ಯಾವ ಧೀರರು ಅದು ತಾನೇ ಎಂದು ಗುರುತಿಸಿಕೊಳ್ಳುತ್ತಾರೋ ತೇಷಾಂ ಶಾಂತಿ, ಅವರಿಗೆ ಅತ್ಯಂತಿಕ ಶಾಂತಿಯು ಲಭ್ಯವಾಗುತ್ತದೆ, ಶಾಶ್ವತ ಶಾಂತಿಯು ಲಭ್ಯವಾಗುತ್ತದೆ. ಫುಲ್ ಸ್ಟಾಪ್. ನ ಇತರೇಷಾಂ, ಅನ್ಯರಿಗಲ್ಲ. ನಚಿಕೇತ, ಆ ಬ್ರಹ್ಮನನ್ನ ನೀನೇ ಅಂತ ನೀನು ಚೆನ್ನಾಗಿ ಗುರುತಿಸಿಕೋ. ನಮಗಿದು ಗುರುತಿಸ್ಲಿಕ್ಕೆ ಆಗುದಿಲ್ಲ ಅಂತ ಅನ್ನಬೇಡ್ರಿ ನೀವು. ನಾವು ಏನೆಲ್ಲ ಗುರುತೇ ನಾ ದುಃಖ ಅನ್ನೋದನ್ನು ಗುರುತಿಸ್ಕೊಂಡೇವೋ ಇಲ್ಲೋ, ಹೆಂಗೆ ಗುರುತಿಸ್ಕೊಂಡಿಪ್ಪ? ಕಣ್ಣಿಗೆ ಕಾಣಿಸ್ತಾ ನಾ ದುಃಖಿ ನಾ ಸುಖಿ. ಈಗಿಷ್ಟ ನೀ ಮಾಡು, ನೀ ದುಃಖಿ ಅಲ್ಲ, ನೀ ಸುಖಿ ಅಲ್ಲ, ನೀ ರೋಗಿ ಅಲ್ಲ, ನೀ ಹುಟ್ಟಿಲ್ಲ, ನೀ ಸಾಯೋದಿಲ್ಲ, ನೀ ಗಂಡಸಲ್ಲ, ನೀ ಹೆಂಗಸಲ್ಲ, ನೀ ಅಪ್ಪ ಅಲ್ಲ, ನೀ ಅಮ್ಮಲ್ಲ, ಏನೇನು ಇವತ್ತಿನವರೆಗೆ ಗುರುತಿಸ್ಕೊಂಡಿದೆಯೋ ಅದು ಯಾವುದು ನೀನಲ್ಲ, ನಾನು ಬ್ರಹ್ಮನೇ ಗುರುತಿಸು. ಸ್ವಾಮಿ ಹೆಂಗೆ ಸಾಧ್ಯ? ನೀ ಅಂಥ ಸಂಸ್ಕಾರ ಪಡೆದಿಲ್ಲ, ಹಿಂಗಾಗಿ ನಿನಗೆ ಇಂಥ ಪ್ರಶ್ನೆ ಬರಲಿಕ್ಕಿರ್ತಾವ, ಹೆಂಗೆ ಸಾಧ್ಯ ಅಂತೇಳಿ. ಅಂಥ ಸಂಸ್ಕಾರದೊಳಗ ಇದ್ಬಿಡು, ನಿಂಗೆ ಗುರುತಾಗೇ ಆಗ್ತದೆ. ನಾವು ಇಂಥ ಸಂಸ್ಕಾರದೊಳಗೆ ಜನ್ಮ ಜನ್ಮಾಂತರ ಕಲ್ಪಾಂತರಗಳಿಂದ ಇಂಥ ಸಂಸ್ಕಾರದಲ್ಲೇ ಇದ್ದೀವಿ. ಎಂಥ ಸಂಸ್ಕಾರ? ಶರೀರ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಇಂದ್ರಿಯ ನಾನು, ಭೋಗ ನಾನು, ಕರ್ತ ನಾನು, ಭುಕ್ತ ನಾನು, ಸುಖಿ ನಾನು, ದುಃಖಿ ನಾನು, ಇವ ಸಂಸ್ಕಾರ ಹುಟ್ಟದಾಗಿನದವರು ಇವ. ಮತ್ತು ಅಕ್ಕಪಕ್ಕದವ್ರು ನೆನಪು ಮಾಡ್ಕೊಡ್ತೀನಿ, ಹೆಂಗಿದ್ದೀರಿ, ಆರಾಮಿದ್ದೀರಾ, ಮತ್ತು ಅದನ್ನು ನೆನಪು ಮಾಡ್ಕೊಳ್ರಿ. ಇಲ್ಲಿಂದ ನಿಮ್ಮ ಮನೆಗೆ ಹೋಗ್ತಿರಲ್ಲ, ಆಮೇಲೆ ಒಂದು ದಿವಸ ಎರಡು ದಿವಸ ಬಿಡ್ರಿ, ನಿಮ್ಮ ಮನೆಗೆ ಬರೋರು ಅಥವಾ ನೀವು ಹೊರಗೆ ಯಾರನ್ನು ಭೇಟಿ ಆಗ್ತೀರ, ಅವರು ಎಲ್ಲರೂ ಈ ಸಲ ಆತ್ಮವಿಚಾರ ಎಲ್ಲಿಗೆ ಬಂತದ್ದು ಒಬ್ಬರು ಕೇಳ್ಯಾರೆ ನಿಮಗೆ? ಒಬ್ಬರು ಯಾರು ಕೇಳ್ತಾರೆ ಅನ್ನೋದನ್ನ? ಉಪನಿಷತ್ತು ಎಷ್ಟಾಯಿತು, ಇನ್ನು ಎಷ್ಟು ಉಳಿದದ, ಮುಂದಿನ ಉಪನಿಷತ್ತು ಯಾವುದು? ಆರಾಮಿದ್ದೀರಾ? ನೀವು ಹೆಂಗಿದ್ದೀರಿ? ಇದಂತೂ ಇಷ್ಟು ಇರಿಟೇಟ್ ಮಾಡ್ತದೆ ನಿಮ್ಮೆದುರಿಗೆ. ನಾನು ರೋಗಿ ಅಂತ ಅನಾರೋಗ್ಯದಿಂದ ಕೂಡಿದವನಂತೆ ಕಾಣಿಸ್ತದೇನು? ಮತ್ತೆ ನೀವು ಹೆಂಗಿದ್ದೀರಿ ಅಂತ ಕೇಳೋ ಪ್ರಶ್ನೆ ಅವಶ್ಯಕತೆ ಏನದು? ಅರ್ಥಾತ್ ಅನಾತ್ಮ ವಿಚಾರಗಳನ್ನು ಪುನಃ ಪುನಃ ಜ್ಞಾಪಿಸಿಕೊಳ್ಳುವ ಅವಕಾಶಗಳೇ ನಮ್ಮ ಪರಿಸರದಲ್ಲಿ ಜಾಸ್ತಿ. ಅದು ಜಾಸ್ತಿ ಏನ ಇರೋದೇ ಅದು. ಏನು ಈ ಪರಿಸರದಲ್ಲಿ ಇವೇ ಸಂಸ್ಕಾರಗಳು ನಿಮಗೆ ಸಿಗ್ತಿರ್ತವೆ. ಅದಾದ್ರೆ ಇದು, ಇದಾದ್ರೆ ಅದು, ಮತ್ತೊಂದಾದ್ರೆ ಮತ್ತೊಂದು, ಮತ್ತೊಂದಾದ್ರೆ ಮತ್ತೊಂದು, ಒಂದಾದ್ಮೇಲೆ ಒಂದಾದ್ಮೇಲೆ ಒಂದಾದ್ಮೇಲೆ ಪ್ರಸಂಗಗಳು ನಾನಾತ್ಮ ನಾನಾತ್ಮ ನಾನಾತ್ಮ ನ ಇತರೇಶಾಮ್ ಅನ್ಯಥಾ ಇಳಿದವರಿಗೆ ಈ ಜ್ಞಾನ, ಈ ಸುಖ, ಈ ಶಾಂತಿ ಸಿಗುವ ಸಾಧ್ಯತೆ ಇಲ್ಲ. ಯಾಕೆ? ಅವರೆಲ್ಲರೂ ಕೂಡ ಇದೊಂದು ಭಾರಿ ಚಂದದ. ಯೇ ಧೀರಾಹ ಆತ್ಮಸ್ಥಂ ಆತ್ಮಸ್ಥಂ ಆತ್ಮಾನಂ ಅನುಪಶ್ಯಂತಿ. ತಾನೇ ತಾನಾಗಿ ತನ್ನಲ್ಲಿಯೇ ಇರುವಂತಹ ಆತ್ಮನನ್ನು ಆತ್ಮಸ್ಥಂ ಬ್ರಾಕೆಟ್ನೊಳಗೆ ಆತ್ಮಾನಂ, ತನ್ನಲ್ಲಿಯೇ ತಾನು ನಿಲುಗಡೆಯನ್ನು ಹೊಂದಿದ ಆತ್ಮನನ್ನು ತಾನೇ ಎಂದು ಗುರುತಿಸಿಕೊಳ್ಳುತ್ತಾನೋ, ಯಾವಾಗ ಯಾವಾಗ ಗುರುತಿಸಿಕೊಳ್ಳುತ್ತಾರೆ? ಆಚಾರ್ಯ ಆಗಮ ಉಪದೇಶವು ಪ್ರಾಪ್ತವಾದ ನಂತರ. ಓಕೆ, ನೆಕ್ಸ್ಟ್ ಕ್ಲಾಸ್ ನೋಡಿ.